ವಂದನೆ ನಿಮಗೆ, ಅಭಿವಂದನೆ ನಿಮಗೆ, ಇವ ವಂದನೆ ನಿಮಗೆ, ಅಭಿವಂದನೆ ನಿಮಗೆ, ಇವ ವಂದನೆ ನಿಮಗೆ. ವಿಕ್ರಮ ಗುಣ ಸಹಜರೆ, ವಿಕ್ರಮ ಗುಣ ಸಹಜರೆ, ವಿಕ್ರಮ ಗುಣ ಸಹಜರೆ, ವಿಕ್ರಮ ಗುಣ ಸಹಜರೆ. ಇವ ವಂದನೆ ನಿಮಗೆ, ಅಭಿವಂದನೆ ನಿಮಗೆ, ಇವ ವಂದನೆ ನಿಮಗೆ. ಬಿಸಿನೆತ್ತರ ಅಂಕಿಯಲ್ಲಿ ಸಿಡಿ ಮಂದಿನ ಬೆಂಕಿಯಲ್ಲಿ, ಬಿಸಿನೆತ್ತರ ಅಂಕಿಯಲ್ಲಿ ಸಿಡಿ ಮಂದಿನ ಬೆಂಕಿಯಲ್ಲಿ, ಶಂಕೆ ಇರದ ನಿರಾತಂಗ ಹಿಂಕರಿಸಿದ ಗಗಗಳೇ, ಹಿಂಕರಿಸಿದ ಗಗಗಳೇ, ಶಂಕೆ ಇರದ ನಿರಾತಂಗ ಹಿಂಕರಿಸಿದ ಗಗಗಳೇ, ಹಿಂಕರಿಸಿದ ಗಗಗಳೇ. ಇವ ವಂದನೆ ನಿಮಗೆ, ಅಭಿವಂದನೆ ನಿಮಗೆ, ಇವ ವಂದನೆ ನಿಮಗೆ. ಅಲ್ಲಿ ನಾಡಿ ಉತ್ತರದಲ್ಲಿ ಪರ್ವತ ಗಣಯ ತರದಲ್ಲಿ, ಅಲ್ಲಿ ನಾಡಿ ಉತ್ತರದಲ್ಲಿ ಪರ್ವತ ಗಣಯ ತರದಲ್ಲಿ, ಜಗಮಗಿಸಿದ ಸೂರ್ಯ ವಸ್ತ್ರೋಪಮೀರೇ, ಜಗಮಗಿಸಿದ ಸೂರ್ಯ ವಸ್ತ್ರೋಪಮೀರೇ, ವಸ್ತ್ರೋಪಮೀರೇ. ಇವ ವಂದನೆ ನಿಮಗೆ, ಅಭಿವಂದನೆ ನಿಮಗೆ, ಇವ ವಂದನೆ ನಿಮಗೆ, ಇವ ವಂದನೆ ನಿಮಗೆ, ಇವ ವಂದನೆ ನಿಮಗೆ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಿದ್ರಿ. ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮದ ಸರಣಿ ಸುಮೇಧ ಸೌಖ್ಯ. ಸುಮೇಧ ಸೌಖ್ಯ, ಮನುಷ್ಯನ ಸಮಗ್ರ ಆರೋಗ್ಯದ ಮೂಲ ಮೆದುಳು ಆರೋಗ್ಯ. ನಿರಂತರ ತಲೆನೋವು, ಮರೆವಿನ ಕಾಯಿಲೆ, ಪಾರ್ಶ್ವವಾಯು, ಮೂರ್ಛೆ ರೋಗ, ಮೆದುಳಿನ ಸೋಂಕಿನ ಸಮಸ್ಯೆಗೆ ಉತ್ತರ ಸುಮೇಧ ಸೌಖ್ಯ ಸರಣಿ. ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಬೆಂಗಳೂರು ಆಕಾಶವಾಣಿಯಲ್ಲಿ, 9:02 101.3 ಎಫ್ಎಂ ರೈನ್ಬೋದಲ್ಲಿ ಪ್ರಸಾರ ಸುಮೇಧ ಸೌಖ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬೆಂಗಳೂರು ನಿಮ್ಹಾನ್ಸ್ ಸಂಸ್ಥೆ. ಸಮಯ 7:00, ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ, ಇಂದಿನ ಕಾರ್ಯಕ್ರಮದಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಆರ್ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ. ನಂತರ ಯುವರಾಜ್ ಮತ್ತು ವಸಂತ ಅವರು ಹಾಡಿರುವ ಜನಪದ ಗೀತೆ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವಣ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. घने और सुंदर बाल सिर्फ एक दिन में. प्रिय उपभोक्ताओं, ये एक भ्रामक विज्ञापन है. भ्रामक विज्ञापन देने वाले हो जाएं सावधान. केंद्रीय उपभोक्ता संरक्षण प्राधिकरण यानी CCPA ने भ्रामक विज्ञापनों की रोकथाम के लिए कड़े दिशा निर्देश बनाए हैं, जिनका उल्लंघन करने पर CCPA किसी भी भ्रामक विज्ञापन के लिए निर्माताओं, विज्ञापन दाताओं या प्रचारकों पर जुर्माना लगा सकती है. यही नहीं, इंडोर्सर्स यानी प्रचारकों पर प्रतिबंध लगाया जा सकता है. उपभोक्ता मामले विभाग, भारत सरकार. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ಮಣ್ಣು ಮತ್ತು ನೀರಿನ ಪರೀಕ್ಷೆ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಆರ್ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ. ಮಣ್ಣು ಮತ್ತು ನೀರು ನಮ್ಮ ಕೃಷಿಯ ಮುಖ್ಯ ಒಂದು ಮೂಲಾಧಾರಗಳು ಅಂತ ಹೇಳಬಹುದು. ನಾವು ಮಣ್ಣಿಲ್ಲದಲೇ ಕೃಷಿಯನ್ನ ಕಲ್ಪಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಮಣ್ಣಿನ ಆರೋಗ್ಯವನ್ನು ನಾವು ದೇಶದ ಆರೋಗ್ಯ ಅಂತ ಪರಿಗಣಿಸಬಹುದು. ಏಕೆಂದರೆ ಸಾಕಷ್ಟು ನಾಗರಿಕತೆಗಳು ಈ ಮಣ್ಣಿನ ಒಂದು ನಿರ್ಲಕ್ಷ್ಯದಿಂದ ನಶಿಸೋಗಿದ್ದಾವೆ ಅಂತ ನಾವು ಚರಿತ್ರೆಯಲ್ಲಿ ಓದಿದ್ದೀವಿ. ಇದು ಈ ಮಣ್ಣಿನ ಒಂದು ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ. ಜೊತೆಗೆ ನೀರು ಕೂಡ ಈ ಮಣ್ಣಿಗೆ ಸಾಕಷ್ಟು ಒಂದು ರೀತಿ ಅವಲಂಬಿತವಾದ್ದು ಅಂತ ಹೇಳ್ಬೋದು. ಮಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀರಿನ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕಾಗತ್ತೆ. ಇವೆರಡನ್ನೂ ಕೂಡ ಕಾಲಕಾಲಕ್ಕೆ ನಮ್ಮ ರೈತ ಬಾಂಧವರು ಪರೀಕ್ಷೆ ಮಾಡಿಸ್ಕೊಂಡು ನಮ್ಮ ಕೃಷಿಯಲ್ಲಿ ಅವುಗಳನ್ನು ಬಳಸ್ಕೊಂಡ್ರೆ ಅವರು ತಮ್ಮ ಒಂದು ಇಳುವರಿ ಮಟ್ಟವನ್ನು ಕಾಪಾಡ್ಕೋಬೋದು. ಉತ್ಪಾದಕತೆ ಕೂಡ ಈ ಮಣ್ಣಿಗೆ ಸಂಬಂಧಪಟ್ಟಾಗೆ ಚೆನ್ನಾಗಿರುತ್ತೆ. ತಾವಿವತ್ತು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವದ ಬಗ್ಗೆ ಮತ್ತು ಇದನ್ನು ಹೇಗೆ ಮಾಡಿಸ್ಕೋಬೇಕಾಗತ್ತೆ, ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಮಣ್ಣಿನ ಒಂದು ಮಹತ್ವದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ? ಮಣ್ಣನ್ನು ಸಾಮಾನ್ಯವಾಗಿ ಮಣ್ಣು ರೈತನ ಕಣ್ಣು ಅಂತೀವಿ. ಹೌದು, ಒಂದು ನಾಣ್ಣುಡಿ ಇದೆ. ಹಾಗೆಯೇ ನೀರು ಸಹ ರೈತರ ಜೀವನಾಧಾರ. ಮಣ್ಣು ಮತ್ತು ನೀರು ಎರಡು ನೈಸರ್ಗಿಕ ಸಂಪತ್ತುಗಳು. ಸೊ ನೈಸರ್ಗಿಕ ಸಂಪತ್ತುಗಳನ್ನು ನಾವು ಕಾಪಾಡ್ಕೋಬೇಕು ಮತ್ತು ಮುಂದಿನ ಪೀಳಿಗೆಗೆ ಬಿಟ್ಕೊಡ್ಬೇಕಾಗುತ್ತೆ. ಇಲ್ಲಿ ಮಣ್ಣಿನ ಪರೀಕ್ಷೆ ಅಂತ ಬಂದಾಗ ನಾವು ಮನುಷ್ಯರು ಹೇಗೆ ಪರೀಕ್ಷೆ ಮಾಡಿಸ್ಕೋತೀವಿ ಹಾಗೆ ಮಣ್ಣಿನ ಪರೀಕ್ಷೆ ಮಾಡಬೇಕಾಗುತ್ತೆ. ಏಕೆಂದ್ರೆ ಮಣ್ಣಿನ ಫಲವತ್ತತೆ ಸ್ಥಳದಿಂದ ಸ್ಥಳಕ್ಕೆ ಬೇರೆ ಬೇರೆ ಆಗಿರುತ್ತೆ, ವ್ಯತ್ಯಾಸ ಆಗ್ತಾ ಇರ್ತದೆ. ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ಕಂಡಿಡ್ಕೊಂಡು ಯಾವ ಪೋಷಕಾಂಶಗಳ ಕೊರತೆ ಇದಾವೆ ಆ ಪೋಷಕಾಂಶಗಳ ಕೊರತೆ ನೀಗಿಸೋಸ್ಕರ ನಾವು ಮಣ್ಣಿನ ಪರೀಕ್ಷೆ ಮಾಡಬೇಕಾಗಿ ಮಾಡುವುದು ಸೂಕ್ತ ಅಂತ ಅನಿಸ್ತದೆ. ಅಂದ್ರೆ ನಮ್ಮ ಕೃಷಿಗೆ ಸಂಬಂಧಪಟ್ಟ ಹಾಗೆ ಈ ಮೇಲ್ಮಣ್ಣು ಮೇಲೆ ಇರುವಂತಹ ಒಂದು 15 cm ಮಣ್ಣು ಬಹಳ ಮುಖ್ಯವಾದ್ದು. ಇದು ಕೊಚ್ಚಣೆ ಆಗದಂಗೆ ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾದ. ಮೇಲ್ಮಣ್ಣು ಅಂತಂದ್ರೆ ಸುಮಾರು 15 cm ಆಳ ಇರತಕ್ಕಂಥ ಮಣ್ಣನ್ನ ಮೇಲ್ಮಣ್ಣು ಅಂತ ಕರಿತೀವಿ. ಮೇಲ್ಮಣ್ಣು ತುಂಬಾ ಫಲವತ್ತತೆಯಿಂದ ಕೂಡಿರುತ್ತೆ. ಇದು ನಮ್ಮ ಎಲ್ಲಾ ಕೃಷಿ ಬೆಳೆಗಳಿಗೆ ಇದು ಒಂದು ಮಾಧ್ಯಮ ಮಾಧ್ಯಮ. ಯಾಕಂದ್ರೆ ಈ ಮೇಲ್ಮಣ್ಣು ಉಂಟಾಗಬೇಕು ಅಂದ್ರೆ ಸಾವಿರಾರು ವರ್ಷ, ಲಕ್ಷಾಂತರ ವರ್ಷಗಳು ಬೇರೆ ಬೇರೆ ಖನಿಜಗಳು, ಲವಣಗಳು ಬಂಡೆ ರೂಪದಲ್ಲಿರ್ತವೆ. ಅವೆಲ್ಲ ಶಿಥಿಲವಾಗಿ ಉಂಟಾಗಿರುವಂತಹ ಮಣ್ಣು. ಆದ್ರಿಂದ ನಮ್ಮ ರೈತರು ಇದನ್ನ ಬಹಳ ಮುತುವರ್ಜಿಯಿಂದ ಕಾಳಜಿಯಿಂದ ನೋಡ್ಕೋಬೇಕಾಗತ್ತೆ. ಸುಮಾರು 1 ಇಂಚು ಮಣ್ಣು ಉತ್ಪತ್ತಿ ಆಗಬೇಕು ಅಂತಂದ್ರೆ ಸುಮಾರು 100 ವರ್ಷಗಳೇ ಬೇಕಾಗುತ್ತದೆ ಅಂದ್ಬಿಟ್ಟು ಒಂದು ವಿಜ್ಞಾನಿಗಳ ಅಂದಾಜು. ಕಲ್ಲುಗಳು, ಕಲ್ಲು ಬಂಡೆಗಳು ಅವೆಲ್ಲ ಶಿಥಿಲಾವಸ್ಥೆಗೆ, ಒಂದು ಕಲ್ಲಿನ ಪದಗಳೆಲ್ಲ ವೆದರಿಂಗ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಶಿಥಿಲಾವಸ್ಥೆಯಲ್ಲಿ ಆಗ್ಬಿಟ್ಟು ಈ ಮಣ್ಣು ಉತ್ಪತ್ತಿ ಆಗ್ತದೆ. ಹಾಗಾಗಿ ಈ ತರ ಮಣ್ಣನ್ನು ನಾವು ಜವಾಬ್ದಾರಿಯಿಂದ ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗಿರ್ತಕ್ಕಂತ ನಮ್ದು ಕರ್ತವ್ಯ. ಜೊತೆಗೆ ಮಣ್ಣನ್ನ ನಮ್ಮ ರೈತ ಬಾಂಧವರು ನಿರ್ಜೀವ ವಸ್ತು ಅಂತ ಪರಿಗಣಿಸಬಾರದು. ಅದರಲ್ಲಿ ಕೋಟ್ಯಾನುಕೋಟಿ ಸೂಕ್ಷ್ಮ ಅಣುಜೀವಿಗಳು ಇರ್ತವೆ. ಅದರಿಂದ ಮಣ್ಣನ್ನ ನಾವು ಜೀವಂತ ಮಣ್ಣು ಅಂತಾನೆ ಹೇಳಬಹುದು. ಇದರ ಒಂದು ಆರೋಗ್ಯನು ಕೂಡ ಈ ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸೇರ್ಕೊಂಡಿರುತ್ತೆ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ನಾವು ಮಣ್ಣು ಪರೀಕ್ಷೆಗೆ ಬಂದರೆ ನಮ್ಮ ಇಡೀ ಜಮೀನಿನ ಮಣ್ಣನ್ನು ನಾವು ಪರೀಕ್ಷೆಗೆ ಒಳಪಡಿಸೋಕೆ ಸಾಧ್ಯವಾಗೋದಿಲ್ಲ. ಅದರಿಂದ ಹೇಗೆ ಇದನ್ನ ಪರೀಕ್ಷೆಗೆ ಒಳಪಡಿಸಬಹುದು, ಏನೇನು ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಿ? ನಾವು ಮಣ್ಣಿನ ಮಾದರಿ ಅಂತ ಹೇಳ್ತೀವಿ. ಮಣ್ಣಿನ ಮಾದರಿಯನ್ನು ತೆಗಿಬೇಕು ಅಂತಂದಾಗ ನಾನು ಆವಾಗಲೇ ಹೇಳ್ದಂಗೆ ಮಣ್ಣಿನ ಗುಣಧರ್ಮಗಳು ಅಥವಾ ಫಲವತ್ತತೆಗಳು ಸ್ಥಳದಿಂದ ಸ್ಥಳಕ್ಕೆ ಬೇರೆ ಬೇರೆ ಆಗಿರುತ್ತೆ. ಹಾಗಾಗ್ಬಿಟ್ಟು ಜಮೀನಿನ ಎಲ್ಲಾ ಭಾಗದಲ್ಲಿ ಮಣ್ಣನ್ನು ತೆಗೆದುಕೊಂಡು ನಾವು ಪರೀಕ್ಷೆ ಮಾಡೋದಕ್ಕೆ ಕಷ್ಟ ಆಗ್ತದೆ. ಹಾಗಾಗ್ಬಿಟ್ಟು ನಾವು ತೆಗಿತಕ್ಕಂತ ಮಾದರಿ ಅದು ಜಮೀನನ್ನ ಪ್ರತಿನಿಧಿಸತಕ್ಕಂತ ಇರಬೇಕು, ರೆಪ್ರೆಸೆಂಟ್ಸ್ ಆಯ್ತಾ. ಹಾಗಾಗ್ಬಿಟ್ಟು ಮಣ್ಣಿನ ಮಾದರಿ ತೆಗಿಬೇಕಾದಾಗ ನಾವು 1 ಎಕರೆ ಜಮೀನು ಇತ್ತು ಅಂತಂದ್ರೆ ನಾವು ಸುಮಾರು 2-3 ಕಡೆ ನಾವು ಉಪಮಾದರಿಗಳು ಅಂತ ಹೇಳ್ತೀವಿ. ನಾವು ಉಪಮಾದರಿಗಳನ್ನು ತೆಗಿಬೇಕಾಗುತ್ತೆ. ಉಪಮಾದರಿಗಳನ್ನು ತೆಗೆದ್ಬಿಟ್ಟು ಒಂದು ಶುದ್ಧವಾದ ಬಕೆಟ್ ಅಲ್ಲಿ ಅಥವಾ ಒಂದು ಮಂಕ್ರಿ ಅಥವಾ ತಟ್ಟೆ ಅದನ್ನ ಮಿಕ್ಸ್ ಮಾಡಿ ಅದನ್ನ ಒಂದು ಮಾದರಿ ಒಂದು ಸ್ಯಾಂಪಲ್ನ 2-3 ಸ್ಯಾಂಪಲ್ನ ಮಿಕ್ಸ್ ಮಾಡಿ ಒಂದು ಸ್ಯಾಂಪಲ್ನ ತೆಗಿತೀವಿ. ಅದು ಆ ಜಮೀನಿನ ಫಲವತ್ತತೆಯನ್ನ ಪ್ರತಿನಿಧಿಸಬೇಕು. ಆ ಒಂದು ಸ್ಯಾಂಪಲ್ನ ನಾವು ಮಣ್ಣಿನ ಮಾದರಿ ಅಂತ ಇಲ್ಲಿ ಹೇಳ್ತೀವಿ. ಅಂದ್ರೆ ಮಣ್ಣಿನ ಮಾದರಿಯನ್ನ ಸಂಗ್ರಹಿಸುವಾಗ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇ ಮಣ್ಣಿನ ಮಾದರಿ ತೆಗಿಬೇಕು ಅಂತಂದಾಗ ನಾವು 1 ಎಕರೆ ಜಮೀನು ಇತ್ತು ಅಂತಂದ್ರೆ ಆ ಜಮೀನಿನ ಸುತ್ತ ಓಡಾಡಬೇಕು. ಓಡಾಡೋದೇನಕ್ಕೆ ಅಂತಾರೆ, ನಾವು ಕಣ್ಣಿಗೆ ಕಾಣಿಸ್ತಕ್ಕಂತ ಒಂದು ಲಕ್ಷಣಗಳು ಮಣ್ಣಿನ ಬಣ್ಣ ಇರಬಹುದು ಅಥವಾ ಕಣಗಳ ರಚನೆ, ಅಂದ್ರೆ ಈಗ ಮರಳು ಮಣ್ಣಿದ್ಯಾ ಅಥವಾ ಜೇಡಿ ಮಣ್ಣಿದ್ಯಾ ಅದನ್ನ ಸ್ವಲ್ಪ ನೋಡಬೇಕಾಗುತ್ತದೆ. ಆಮೇಲೆ ಇಳಿಜಾರು ಪ್ರದೇಶ, ಜಮೀನಿನ ಒಂದು ಭಾಗದಲ್ಲಿ ಇಳಿಜಾರು ಪ್ರದೇಶ ಇತ್ತು ಅಂತಂದ್ರೆ ನೀವು ಈ ತರ ಒಂದು ಲಕ್ಷಣಗಳು ಕಂಡು ಬಂದಲ್ಲಿ ಆ ಮಣ್ಣಿನಲ್ಲಿ ಅಥವಾ ಆ ಭಾಗದಲ್ಲಿ ನೀವು ಬೇರೆ ಮಾದರಿಯನ್ನ ತೆಗಿಬೇಕಾಗುತ್ತೆ. ಈಗ 1 ಎಕರೆ ಜಮೀನಿನಲ್ಲಿ ಒಂದು 10 ಗುಂಟೆ ಅಂದ್ರೆ 1/4 ಎಕರೆ ಮಣ್ಣಿನ ಬಣ್ಣ ಬದಲಾವಣೆ ಇತ್ತು ಅಂತಂದಾಗ ಆ 10 ಗುಂಟೆಯಲ್ಲಿ ನಾವು ಬೇರೆ ಮಾದರಿಯನ್ನ ತೆಗಿಬೇಕಾಗುತ್ತೆ. ಅಥವಾ ಆ ಭಾಗದಲ್ಲಿ ಇಳಿಜಾರು ಇತ್ತು ಅಂತಂದ್ರೆ ಆ ಇಳಿಜಾರಿನ ಭಾಗದಲ್ಲಿ ಬೇರೆ ಮಾದರಿಯನ್ನು ತೆಗಿಬೇಕಾಗುತ್ತೆ. ಹಾಗೆ ಕಣರಚನೆ ಅಥವಾ ಜೇಡಿ ಮಣ್ಣು, ಈಗ ಇಳಿಜಾರು ಇತ್ತಂತಂದಾಗ ಆ ಭಾಗದಲ್ಲಿ ಜೇಡಿ ಮಣ್ಣಿನ ಅಂಶ ಜಾಸ್ತಿ ಇರ್ತದೆ, ಎಲ್ಲ ಕೊಚ್ಕೊಂಡು ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಟ್ಟು. ಸೊ ಆ ತರ ಭಾಗದಲ್ಲಿ ನಾವು ಸಪರೇಟ್ ಆಗಿ ನಾವು ಮಾದರಿಯನ್ನು ತೆಗಿಬೇಕಾಗುತ್ತೆ. ಈಗ ಒಂದು ಜಮೀನಿನ ಸುತ್ತ ಓಡಾಡ್ಕೊಂಡ್ಬಿಟ್ಟು ಇಲ್ಲ ಏನೂ ಇಲ್ಲ 1 ಎಕರೆ ಜಮೀನಿಲ್ಲ ಅಂದ್ರೆ 2-3 ಉಪಮಾದರಿಯನ್ನು ತೆಗಿಬೇಕಾಗುತ್ತೆ. ಉಪಮಾದರಿಗಳು ತೆಗಿಬೇಕಾದ್ರೆ ನಾವು 1 ಎಕರೆ ಜಮೀನಲ್ಲಿ ಅಂಕುಡಂಕಾಗಿ ಅಡ್ಡಾದಿಡ್ಡಿಯಾಗಿ ಒಂದು 2-3 ಸ್ಥಳಗಳನ್ನ ಗುರುತು ಮಾಡ್ಕೋಬೇಕು. ಗುರುತು ಮಾಡ್ಕೊಂಡ ನಂತರ ನಾವು ಒಂದು ಚಲಿಕೆ ಅಥವಾ ಗುದ್ದಲಿ ಏನ್ ಹೇಳ್ತೀವಿ ನಾವು, ಆ ಗುದ್ದಲಿಯಿಂದ ನಾವು ಮಣ್ಣಿನ ಮೇಲಿರತಕ್ಕಂತ ಕಸ ಕಡ್ಡಿಗಳು ಅಥವಾ ಹುಲ್ಲೇನಾರು ಬೆಳ್ಕೊಂಡ್ರೆ ಅದನ್ನ ಕೊಚ್ಚಾಕ್ಬೇಕು ಅಂತೀವಿ, ಕೆರಳಾಕ್ಬೇಕು. ಈ ಕೊಚ್ಚಾಕ್ಬೇಕಾದ್ರೆ ಮೇಲ್ಮಣ್ಣು ತೆಗ್ದಾಕ್ಬಾರ್ದು, ಯಾಕಂದ್ರೆ ನಾವು ಆಗ್ಲೇ ಹೇಳ್ದಂತೆ ಮೇಲ್ಮಣ್ಣು ಫಲವತ್ತಾದ ಮಣ್ಣು. ಆ ಮಣ್ಣು ನೀವು ತೆಗೆದಾಕ್ಬಿಟ್ರೆ ಫಲವತ್ತತೆ ಹೋಗೋದಲ್ಲ, ಬಟ್ ನೀವು ಆ ಮಣ್ಣನ್ನ ಪರೀಕ್ಷಿಸಿದಾಗ ಫಲಿತಾಂಶ ಏರುಪೇರು ಆಗ್ತದೆ, ಅದು ನಿಮ್ಮ ಜಮೀನಿನ ಫಲಿತಾಂಶನ ಪ್ರತಿನಿಧಿಸೋದಲ್ಲ ಅದು. ಹಾಗಾಗ್ಬಿಟ್ಟು ಇಲ್ಲಿ ಮೇಲ್ಮಣ್ಣು ಬಹಳ ಮುಖ್ಯ. ಮೇಲ್ಮಣ್ಣು ಕೊಚ್ಚೋಗ್ದಂಗೆ ಮಣ್ಣಿನ ಮಾದರಿಯನ್ನು ತೆಗಿಬೇಕಾಗುತ್ತೆ. ಆ ಮೇಲ್ಮಣ್ಣು ನಷ್ಟವಾಗದಂತೆ ತೆಗಿಬೇಕಾಗುತ್ತೆ. ಸೊ ಮಣ್ಣಿನ ಮಾದರಿನ ಯಾರು ಬೇಕಾದ್ರೂ ತಗೊಂಡ್ಬರ್ಬೋದು. ಇಲ್ಲಿ ವೈಜ್ಞಾನಿಕವಾಗಿ ತಗೊಂಡ್ಬರ್ಬೇಕು ಅಂತಂದಾಗ ನಾವು ಈ ಒಂದು ಅಂಶಗಳನ್ನ ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ಎಲ್ಲಾ ಉಪಮಾದರಿಗಳನ್ನ ಮತ್ತೆ ಒಟ್ಟಿಗೆ ಸೇರಿಸಿ ನಮಗೆ ಬೇಕಾಗುವಷ್ಟು ಮಾದರಿಯನ್ನು ಅಂದ್ರೆ ಒಂದು 1/2 ಕಿಲೋಗ್ರಾಂ ಅರ್ಧ ಕೆಜಿ ಬೇಕಾಗುತ್ತೆ. ಸೊ ಈಗ 2-3 ಸ್ಥಳಗಳನ್ನ ಗುರುತು ಮಾಡ್ಕೊಂಡ ಮೇಲೆ ನಾವು ಒಂದು ಸ್ಥಳದಲ್ಲಿ ಇಂಗ್ಲಿಷ್ ವಿ ಆಕಾರ ಅಥವಾ ಯು ಆಕಾರದಲ್ಲಿ ಮಣ್ಣಿನ ಗುಂಡಿ ತೋಡ್ಬೇಕಾಗುತ್ತೆ, ಗುದ್ದಲಿ ಅಥವಾ ಸಲಿಕೆಯಿಂದನ. ಇಂಗ್ಲಿಷ್ ವಿ ಆಕಾರ ಅಥವಾ ಯು ಆಕಾರ ಏನಕ್ಕೆ ಅಂತಂದ್ರೆ ನಾವು ಎರಡೂ ಬದಿಗಳಿಂದ ಗುಂಡಿ ತೆಗೆದು ಎರಡೂ ಬದಿಗಳಿಂದ ನಾವು ಮಣ್ಣನ್ನ ಕುಚ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಗುಂಡಿ ತೆಗೆದು ಮಣ್ಣನ್ನ ಹೊರಡೆ ಹಾಕ್ಬೇಕು ಅಷ್ಟು. ಆಮೇಲೆ ಗುಂಡಿ ತೆಗೆದ ವಿ ಅಥವಾ ಯು ಶೇಪ್ ಇದ್ರಲ್ಲಿ ಎರಡೂ ಕಡೆಯಿಂದ ನಾವು ಮೇಲಿನಿಂದ ಕೆಳಗವರೆಗೂ ನಾವು ಕೊಚ್ಕೋಬೇಕಾಗುತ್ತೆ. ಕೊಚ್ಕೊಳಕ್ ಆಗಲ್ಲ ಅಂತಂದ್ರು ಸ್ವಲ್ಪ ಸ್ವಲ್ಪ ಸ್ವಲ್ಪ ಕೊಚ್ಕೊಂಡು ಮೇಲಿಂದ ಕೆಳಗಿಂದ ಬರ್ತಕ್ಕಂಥ ಮಣ್ಣವರೆಗೂ ನಾವು ಕಲೆಕ್ಟ್ ಮಾಡ್ಬೇಕಾಗುತ್ತೆ. ನಾವು ಬರೀ ಮೇಲಡೆ ಕೊಚ್ಕೊಂಡ್ರೆ ಅದು ಪ್ರತಿನಿಧಿಸೋದಲ್ಲ ಮಣ್ಣಿನ ಮಾದರಿನ. ಹಾಗೆ ಮೇಲಿಂದ ಕೆಳಗವರು ನಾವು ಕೊಚ್ಕೊಂಡು ಅದನ್ನ ಒಂದು ಬಕೆಟ್ ಕೊಡ್ಬೇಕಾಗುತ್ತೆ. ಹಾಗೇನೆ 2-3 ಕಡೆ ಗುರುತು ಮಾಡ್ಕೊಂಡಿರ್ತೇವಲ್ಲ, ಹಾಗೇನೆ ಎಲ್ಲಾ ಕಡೆ ಅದೇ ರೀತಿ ಮಾಡ್ಬಿಟ್ಟು ಒಂದು ಬಕೆಟ್ ಅಲ್ಲಿ ಅಥವಾ ಒಂದು ಮಂಕ್ರಿ ಅಥವಾ ಏನೋ ಬಾಂಡ್ಲಿ ಅಂತ ಹೇಳ್ತೇವಲ್ಲ ಅದರಲ್ಲಿ ನಾವು ಸಂಗ್ರಹಿಸ್ಕೋಬೇಕಾಗುತ್ತೆ. ಇದು ಮಣ್ಣು ತೆಗೆಯುವ ವಿಧಾನ. ಉಪಮಾದರಿಗಳನ್ನು ತೆಗಿಬೇಕಾದ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗಬೇಕು. ಈ ಮುನ್ನೆಚ್ಚರಿಕೆ ಕ್ರಮಗಳು ಏನು ಅಂತಂದ್ರೆ ಮಾದರಿ ತೆಗೆಯುವ ಸ್ಥಳದಲ್ಲಿ ನಿಮ್ಮ ಕಾಂಪೋಸ್ಟ್ ಗುಂಡಿ ಅಥವಾ ತಿಪ್ಪೆ ಗುಂಡಿ ಇರಬಾರ್ದು, ಮನೆ ಹತ್ತಿರ ತೆಗಿಬಾರ್ದು, ಗಿಡದ ನೆರಳಿನಲ್ಲಿ ತೆಗಿಬಾರ್ದು, ಮರದ ಕೆಳಗಡೆ ತೆಗಿಬಾರ್ದು, ಹಾಗೆ ಕಾಲುವೆ ಅಕ್ಕಪಕ್ಕ ತೆಗಿಬಾರ್ದು, ಬದುಗಳು ಪಕ್ಕ ತೆಗಿಬಾರ್ದು. ಏನಕ್ಕೆ ಅಂತಾರೆ, ಈಗ ತಿಪ್ಪೆಗುಂಡಿ ಹತ್ರ ನಾವು ತೆಗೆದ್ರೆ ಅದ್ರಲ್ಲಿ ಫಲವತ್ತದೆ ಮಣ್ಣು ಇರ್ತದೆ, ಸೊ ಫಲವತ್ತತೆ ಜಾಸ್ತಿ ತೋರಿಸುತ್ತೆ. ಹಾಗೆ ಕಾಲುವೆ ಹತ್ರ ತೆಗೆದ್ರೆ ಪೋಷಕಾಂಶಗಳು ಕೊಚ್ಕೊಂಡು ಹೋಗಿರ್ತಾರೆ, ಫಲವತ್ತತೆ ಕಡಿಮೆ ತೋರಿಸುತ್ತೆ. ಬದುಗಳ ಹತ್ರ ತೆಗೆದ್ರೆ ಪೋಷಕಾಂಶಗಳು ಜಾಸ್ತಿ ಇರ್ತದೆ, ಯಾಕಂದ್ರೆ ಗಾಳಿಗೆ ಬಂದಂತ ಮಣ್ಣು ಅಲ್ಲಿ ಶೇಖರಣೆ ಆಗಿಬಿಟ್ಟು ಫಲವತ್ತತೆ ಜಾಸ್ತಿ ತೋರಿಸುತ್ತೆ. ಹೀಗಾಗ್ಬಿಟ್ಟು ಈ ಒಂದು ಸ್ಥಳಗಳಿಂದ ಬಿಟ್ಬಿಟ್ಟು ಮರಗಳ ಕೆಳಗಡೆ ತೆಗೆದ್ರೆ ಸಾವಯವ ಅಂಶ ಜಾಸ್ತಿ, ಎಲೆಗಳೆಲ್ಲ ಉದುರುಬಿಟ್ಟು ಸಾವಯವ ಅಂಶ ಜಾಸ್ತಿ ಆಗಿರುತ್ತೆ, ಆಗಬಿಟ್ಟು ಫಲವತ್ತತೆ ಜಾಸ್ತಿ ತೋರಿಸುತ್ತೆ. ಈ ಒಂದು ಸ್ಥಳದಲ್ಲಿ ಬಿಟ್ಬಿಟ್ಟು ತಗ್ನಲ್ಲೂ ಕೂಡ ತೆಗಿಬಾರ್ದು, ತಗ್ನಲ್ಲೂ ಕೂಡ ತೆಗಿಬಾರ್ದು. ಪೋಷಕಾಂಶ ಕೊಚ್ಕೊಂಡು ಹೋಗಿರುತ್ತೆ, ಅಥವಾ ಬೇರೆ ಮಣ್ಣು ಬಂದು ಶೇಖರಣೆ ಆಗ್ಬಿಟ್ಟು ಜಾಸ್ತಿನೂ ಇರತಕ್ಕಂತ ಸಾಧ್ಯತೆ ಇರ್ತದೆ. ಹಾಗಾಗ್ಬಿಟ್ಟು ಈ ಒಂದು ಸ್ಥಳ ಬಿಟ್ಬಿಟ್ಟು ನಾವು ಉಪಮಾದರಿ ತೆಗೆದಕ್ಕೆ ಸ್ಥಳನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಾವು ಇತ್ತೀಚೆಗೆ ಏನಾದರೂ ರಸಗೊಬ್ಬರ ಸಾವಯವ ಗೊಬ್ಬರ ಜಮೀನಿಗೆ ಹಾಕಿದ್ರೆ ಅವಲು ಕೂಡ ತೆಗಿಬಾರ್ದಾಗತ್ತೆ. ಸಾಮಾನ್ಯವಾಗಿ ಮಣ್ಣಿನ ಮಾದರಿ ತೆಗೆಯುವ ಸಮಯ ಅಂತ ಬಂದಾಗ ನಾವು ಬೆಳೆ ಕಟಾವಾದ ನಂತರ ಅಂದ್ರೆ ಡಿಸೆಂಬರ್ ಅಥವಾ ಜನವರಿ ತಿಂಗಳಿನಲ್ಲಿ ಅಥವಾ ಬಿತ್ತನೆಗೆ ಮುಂಚೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ತೆಗೆಯೋದು ಸೂಕ್ತ. ಯಾಕೆಂತಂದ್ರೆ ನಾವು ಮಣ್ಣನ್ನ ಮಾದರಿಯನ್ನ ನಾವು ಪ್ರಯೋಗಾಲಯಕ್ಕೆ ಕಳಿಸಿ ಅಲ್ಲಿ ಬಂದಂತ ವರದಿಯನ್ನ ನೋಡ್ಕೊಂಡು ಮುಂದಿನ ಬೆಳೆಗಳಿಗೆ ಏನು ಬೇಕಾಗ್ತದ ಪೋಷಕಾಂಶಗಳನ್ನ ನಾವು ಅಳವಡಿಸ್ಕೋಬೇಕಾಗತ್ತಂದ್ರೆ ಈ ಸಮಯದಲ್ಲಿ ತೆಗೆದು ಸೂಕ್ತ. ಇದಾದ ನಂತರ ನೀವು ಕೇಳಿದ ಹಾಗೆ ಈಗ ರಾಸಾಯನಿಕ ಗೊಬ್ಬರಗಳು ಹಾಕಿದ್ಮೇಲೆ ಹೇಗೆ ಅಂತ, ರಾಸಾಯನಿಕ ಗೊಬ್ಬರಗಳು ಹಾಕಿ ಅದು ಮಣ್ಣಿನಲ್ಲಿ ಮಿಕ್ಸ್ಚರ್ ಆಗುತ್ತದೆ, ಆಗ ತೆಗೆದ್ರೆ ನಮಗೆ ಫಲವತ್ತತೆ ಜಾಸ್ತಿ ತೋರಿಸುತ್ತೆ. ಸೊ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಸುಮಾರು ಒಂದೂವರೆ ತಿಂಗಳ ನಂತರ ಮಣ್ಣಿನ ಮಾದರಿಯನ್ನು ತೆಗಿಬಹುದು. ಅವಾಗ ಅವು ಬೆಳೆಗಳೆಲ್ಲ ತಗೊಂಡಿರ್ತವೆ, ಆಗ ಮಣ್ಣಿನಲ್ಲ ಹೆಚ್ಚು ಅಂಶಗಳು ಇರೋದಿಲ್ಲ, ಆಗ ನೀವು ತಗೋಬಹುದು. ಸಾವಯವ ಗೊಬ್ಬರಗಳು ಹಾಕಿದ್ರೆ ಸಾವಯವ ಗೊಬ್ಬರಗಳು ಮೂರು ತಿಂಗಳ ನಂತರ ಹಾಕಿದ ಮೂರು ತಿಂಗಳ ನಂತರ ನಾವು ಮಣ್ಣಿನ ಮಾದರಿಯನ್ನು ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಕಳಿಸಬಹುದು. ಅಂದ್ರೆ ಈಗೇನು ಉಪಮಾದರಿಗಳನ್ನ ತೆಗೆದಿರ್ತೀವಿ ಅದನ್ನೆಲ್ಲ ಒಟ್ಟುಗೂಡಿಸಿ ಅದರಲ್ಲಿ ಒಂದು ಅರ್ಧ ಕಿಲೋಗ್ರಾಂನಷ್ಟು ಬೇಕಾದಷ್ಟು ಮಾದರಿಯನ್ನೇ ಮಾತ್ರ ನಾವು ತಗೋಬೇಕಾಗುತ್ತೆ. ಈಗ ಉಪಮಾದರಿಗಳನ್ನ ಎರಡರಿಂದ ಮೂರು ಕಡೆ ಸ್ಥಳದಲ್ಲಿ ಒಂದು ಎಕರೆ ತೆಗೆದಾಗ ಅದು ಸುಮಾರು ಎರಡರಿಂದ ಮೂರು ಕೆಜಿ ಅಥವಾ ಮೂರರಿಂದ ನಾಲ್ಕು ಕೆಜಿ ಅಷ್ಟು ಆಗಿರ್ತದೆ. ನಮಗೆ ಪರೀಕ್ಷೆಗೆ ಬೇಕಾಗಿರತಕ್ಕಂಥದ್ದು ಸುಮಾರು ಅರ್ಧ ಕೆಜಿ ಮಣ್ಣು ಬೇಕಾಗುತ್ತದೆ. ಇದನ್ನ ಹೆಂಗೆ ಕಡಿಮೆ ಮಾಡೋದು ಅಂತಂದ್ರೆ ಒಂದು ಶುಭ್ರವಾದ ಬಟ್ಟೆ ಪ್ಲಾಸ್ಟಿಕ್ ಹಾಳೆ ಅಥವಾ ಪೇಪರ್ ಅಥವಾ ಏನು ಇಲ್ಲ ಅಂತಾರೆ ನೆಲ ಸಿಮೆಂಟ್ ನೆಲದ ಮೇಲೆ ಆ ಮಣ್ಣನ್ನ ನಾವು ಹರಡಬೇಕು. ಹರಡ್ಬಿಟ್ಟು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋದು ಅಂತಂದ್ರೆ ಇಲ್ಲಿ ಏನು ಹಾಕೋಬಾರ್ದು, ಬರಿ ಕೈಯಿಂದ ಅಥವಾ ಚೆಲ್ ಕೈಯಿಂದ ನೀವು ಮಣ್ಣನ್ನ ಮಿಕ್ಸ್ ಮಾಡಬೇಕು. ಈ ತರ ಮಿಕ್ಸ್ ಮಾಡಬೇಕಾದ್ರೆ ನಿಮ್ಗೆ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳು ಏನಾದ್ರು ಇದ್ರೆ ಅಥವಾ ಬೇರುಗಳು ಅಥವಾ ಎಲೆ ಕಸ ಕಡ್ಡಿಗಳು ಅದನ್ನ ತೆಗೆದಾಕ್ಬೇಕು. ಯಾಕಂದ್ರೆ ಮಣ್ಣನ್ನ ನಾವು ಮಣ್ಣಿನ ಕಣ ಗಾತ್ರ 2 ಮಿಲಿಮೀಟರ್ ಕಿಂತ ಕಡಿಮೆ ಇದ್ರೆ ಮಣ್ಣು ಅಂತ ಕರಿತೇವೆ. ಅದಕ್ಕಿಂತ ಜಾಸ್ತಿ ಇರ್ತಕ್ಕಂಥದ್ದು ನಾವು ಮಣ್ಣು ಅಂತ ಕರೆಯೋದು. ಆಗಬಿಟ್ಟು ಕಲ್ಲುಗಳು ಅವನ್ನ ಮತ್ತೆಲ್ಲ ತೆಗೆದಾಕ್ಬೇಕಾಗುತ್ತೆ. ಹಾಗೆ ಚೆನ್ನಾಗಿ ಮಿಶ್ರಣ ಮಾಡ್ಬಿಟ್ಟು ವೃತ್ತಾಕಾರದಲ್ಲಿ ಅಥವಾ ಚೌಕಾಕಾರದಲ್ಲಿ ನಾವು ಹರಡಬೇಕು. ಅದನ್ನ ಹರಡ್ಬಿಟ್ಟು ಬೆರಳಿನಿಂದ ನಾಲ್ಕು ಭಾಗ ಮಾಡಬೇಕು. ನಾಲ್ಕು ಭಾಗ ಮಾಡ್ಬಿಟ್ಟು ಯಾವ್ದಾದ್ರು ಎರಡು ವಿರುದ್ಧ ದಿಕ್ಕಿನ ಭಾಗಗಳನ್ನ ನಾವು ತೆಗೆದು ಬಿಸಾಕ್ಬೇಕು. ಇನ್ನುಳಿದ ಎರಡು ಭಾಗಗಳನ್ನ ಮತ್ತೆ ಮಿಶ್ರಣ ಮಾಡ್ಬಿಟ್ಟು ಮತ್ತೆ ನಾಲ್ಕು ಭಾಗ ಮಾಡಿ ವಿರುದ್ಧ ದಿಕ್ಕಿನ ಎರಡು ಭಾಗಗಳನ್ನ ತೆಗೆದಾಕ್ಬೇಕಾಗುತ್ತೆ. ಈ ಮಾಡೋ ಪದ್ಧತಿಯನ್ನ ನಾವು ಚತುರ್ವಿಂಗಡಣಾ ಪದ್ಧತಿ ಅಂತೀವಿ. ಚತುರ್ವಿಂಗಡಣಾ ಪದ್ಧತಿ ಅಂತ ಅಂದ್ರೆ ನಾಲ್ಕು ಭಾಗ ಮಾಡ್ಕೊಂಡು ಎರಡು ಭಾಗ ತೆಗಿತಾ ಇರೋದು. ಸೊ ಎಲ್ಲಿವರೆಗೂ ಮಾಡಬೇಕು ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅರ್ಧ ಕೆಜಿ ಮಣ್ಣು. ಅರ್ಧ ಕೆಜಿ ಮಣ್ಣು ಬರೋವರೆಗೂ ನಾವು ಈ ತರ ಮಾಡೋದು ಸೂಕ್ತ. ನಾವು ನಮ್ಮ ಜಮೀನಿನ ಒಂದು ಪ್ರಾತಿನಿಧಿಕ ಮಾದರಿ ಆಗಿರುತ್ತೆ. ಹೌದು, ಈ ತರ ಮಾಡಿದಾಗ ಇದು ಜಮೀನಿನ ಪ್ರತಿನಿಧಿಸುತ್ತದೆ ಈ ಮಾದರಿ. ನಾವು ಹಾಗೆ ಮಿಕ್ಸ್ ಮಾಡಿ ಹಾಗೆ ಅರ್ಧ ಕೆಜಿ ತಗೋತೀವಿ ಅಂತಂದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಹಾಗಾಗ್ಬಿಟ್ಟು ಈ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೋತೀವಿ. ಇನ್ನು ಮುಖ್ಯವಾಗಿ ಈ ರೀತಿಯಾಗಿ ನಾವು ತೆಗೆದುಕೊಂಡ ಮಾದರಿಯನ್ನು ಒಣಗಿಸಬೇಕಾಗತ್ತ ತೇವಾಂಶ ಇದ್ರೆ? ಮೊದಲಿಗೆ ಉಪ ಮಾದರಿಗಳನ್ನ ತೆಗೆದ್ಮೇಲೆ ನೀವು ಮಣ್ಣಿನಲ್ಲಿ ಜಾಸ್ತಿ ತೇವಾಂಶ ಇತ್ತು ಅಂತಂದ್ರೆ ನಿಮಗೆ ಮಿಶ್ರಣ ಮಾಡಕ್ ಬರೋದಿಲ್ಲ. ಆಗಾಗ್ಬಿಟ್ಟು ಮಣ್ಣನ್ನ ನೆರಳಿನಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸ್ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಮಣ್ಣಿನ ಇರತಕ್ಕಂತ ಕಾರ್ಬನ್ ಅಂತೀವಿ, ಇಂಗಾಲ ಅಂತೀವಿ, ಸಾವಯವ ಇಂಗಾಲ ಅಂತೀವಿ. ಸಾವಯವ ಇಂಗಾಲ ಆವಿಯಾಗುತ್ತೆ ಮತ್ತು ನೈಟ್ರೋಜನ್ ಅಂಶ ಸಾರಜನಕ ಪೋಷಕಾಂಶ ಆವಿಯಾಗತಕ್ಕಂತ ಚಾನ್ಸಸ್ ಇರುತ್ತೆ. ಹಾಗಾಗ್ಬಿಟ್ಟು ಮಣ್ಣನ್ನ ನೆರಳಿನಲ್ಲಿ ಒಣಗಿಸ್ಬೇಕು ಅಂತ ನಾವು ಶಿಫಾರಸು ಮಾಡ್ತಾರೆ. ಆನಂತರನೇ ನಾವು ಚತುರ್ವಿಂಗಡಣಾ ಪದ್ಧತಿ ಅನುಸರಿಸಿ ಅರ್ಧ ಕೆಜಿಗೆ ಮಣ್ಣನ್ನು ತಂದ್ಬಿಟ್ಟು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತೇವೆ ನಾವು. ಇನ್ನ ತಾವು ಹೇಳಿದ್ರಿ ವಿ ಆಕಾರ ಅಥವಾ ಯು ಆಕಾರದ ಗುಳಿಯನ್ನ ತೆಗೆದು ನಾವು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗತ್ತೆ ಅಂತ ಹೇಳಿದ್ರಿ. ಈಗ ನಮ್ಮಲ್ಲಿ ಬೇರೆ ಬೇರೆ ಬೆಳೆಗಳು ಇರ್ತವೆ, ಈಗ ಆಹಾರದ ಬೆಳೆಗಳಾಗ್ಬೋದು, ತೋಟಗಾರಿಕಾ ಬೆಳೆಗಳು ಮತ್ತೆ ಮರದ ಬೆಳೆಗಳು ಇಂಥವೆಲ್ಲ, ಇದರ ಆಧಾರದ ಮೇಲೂ ಕೂಡ ಏನಾದರೂ ಮಣ್ಣಿನ ಮಾದರಿ ತೆಗೆಯುವ ಆಳ ವ್ಯತ್ಯಾಸ ಆಗತ್ತೆ? ಮಣ್ಣಿನ ಆಳ ಅಂತ ಬಂದಾಗ ನಾವು ಬೇರುಗಳು ಎಷ್ಟು ಆಳಕ್ಕೆ ಹೋಗ್ತವೆ ಅದಕ್ಕೆ ತಕ್ಕನ ಹಾಗೆ ನಾವು ಮಣ್ಣಿನ ಆಳವನ್ನು ನಿರ್ಧರಿಸ್ತೇವೆ. ಉದಾಹರಣೆಗೆ ಆಹಾರ ಬೆಳೆಗಳು, ಆಹಾರ ಬೆಳೆಗಳು ಅಕ್ಕಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಅದೆಲ್ಲ ನಿಮಗೆ ಸುಮಾರು 15 ಸೆಂಟಿಮೀಟರ್ ವರ್ಗೂ ಆಳ ಹೋಗ್ತವೆ, ಅದಕ್ಕಿಂತ ಕೆಳಗೆ ಹೋಗೋದಿಲ್ಲ. ಹಾಗಾಗಿ ಪೋಷಕಾಂಶಗಳ ಅವಲಂಬಿತವಾಗಿರ್ತಕ್ಕಂಥದ್ದು ಮೇಲ್ಮಣ್ಣು 15 ಸೆಂಟಿಮೀಟರ್ ವರ್ಗೂ ಅಲ್ಲಿಂದಲೇ ಹೀರ್ಕೊಳ್ತು ಅಲ್ಲಿಂದಲೇ ಹೀರ್ಕೊಳ್ಳೋದು. ಹಾಗಾಗ್ಬಿಟ್ಟು 15 ಸೆಂಟಿಮೀಟರ್ ವರ್ಗೂ ಮಣ್ಣಿನ ಆಳವನ್ನು ನಿರ್ಧರಿಸುತ್ತವೆ. ಹಾಗೆ ತೋಟಗಾರಿಕಾ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಬೇರುಗಳು ಉದ್ದ ಹೋಗ್ತವೆ, ಆಳ ಹೋಗ್ತವೆ. ಹಾಗಾಗ್ಬಿಟ್ಟು ಅಲ್ಲಿ 30 ಸೆಂಟಿಮೀಟರ್ ಒಂದಡಿವರೆಗೂ ನಾವು ಮಣ್ಣನ್ನು ತೆಗೆದ್ಬಿಟ್ಟು ಪರೀಕ್ಷೆ ಮಾಡಿಸ್ತೀವಿ. ಹಾಗೆ ಕುಷ್ಕಿ ಭೂಮಿನಲ್ಲಾದ್ರೆ ಎಷ್ಟು ಸಮಯಕ್ಕೊಂದ್ಸರಿ ಪರೀಕ್ಷೆ ಮಾಡಿಸ್ಬೇಕು, ಅದು ಪ್ರಶ್ನೆ ಬರುತ್ತೆ. ನೀರಾವರಿ ಜಮೀನಿನಲ್ಲಾದ್ರೆ ಎಷ್ಟು ಸಮಯಕ್ಕೊಂದ್ಸರಿ ಮಣ್ಣನ್ನು ಪರೀಕ್ಷೆ ಮಾಡಿಸಬೇಕು ಅಂತ ಬರುತ್ತೆ. ಕುಷ್ಕಿ ಭೂಮಿನಲ್ಲಾದ್ರೆ ಸುಮಾರು 3 ವರ್ಷಗಳಿಗೊಂದ್ಸರಿ ನಾವು ಮಣ್ಣಿನ ಪರೀಕ್ಷೆ ಮಾಡಿಸಿದ್ರೆ ಒಳ್ಳೇದು. ನೀರಾವರಿ ಜಮೀನಿನಲ್ಲಾದ್ರೆ ಸುಮಾರು 2 ವರ್ಷಗಳಿಗೊಂದ್ಸರಿ ಮಣ್ಣಿನ ಪರೀಕ್ಷೆ ಮಾಡಿಸಿದ್ರೆ ಒಳ್ಳೇದು. ಅಂದ್ರೆ ಮುಖ್ಯವಾಗಿ ಈ ಮಣ್ಣಿನ ಮಾದರಿಯನ್ನ ತೆಗೆದುಕೊಂಡ ಮೇಲೆ ಅದನ್ನ ಸೂಕ್ತ ರೀತಿಯಲ್ಲಿ ಪ್ರಯೋಗಾಲಯಕ್ಕೆ ಕೂಡ ಕಳಿಸ್ಕೊಡ್ಬೇಕಾಗತ್ತೆ. ಏನೇನು ವಿವರಗಳು ಇರಬೇಕಾಗತ್ತೆ ಮಣ್ಣಿನ ಮಾದರಿಯಲ್ಲಿ? ನೀವು ಚತುರ್ವಿಂಗಡಣ ಪದ್ಧತಿಯನ್ನು ಉಪಯೋಗಿಸಿಕೊಂಡು 2-3 ಕೆಜಿ ಇರತಕ್ಕಂಥ ಮಣ್ಣನ್ನು ನೀವು 1/4 ಕೆಜಿ ಮಣ್ಣನ್ನು ಮಾಡ್ತೀರಿ. ಈ ರೀತಿ ಮಾಡಿರ್ತಕ್ಕಂಥ ಮಣ್ಣನ್ನು ನೀವು ಶುದ್ಧವಾದ ಚೀಲ, ಬಟ್ಟೆ ಚೀಲ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಕವರ್, ಇಲ್ಲಿ ಯಾವ್ದು ಗೊಬ್ಬರ ಚೀಲ ಆಗಲಿ ಅಥವಾ ಯಾವ್ದು ಪೆಸ್ಟಿಸೈಡ್ ಯಾವ್ದಾದ್ರು ಉಳಿದಿರತಕ್ಕಂಥ ಚೀಲನ್ನ ಬಳಸಕ್ ಹೋಗ್ಬಾರ್ದು. ರಾಸಾಯನಿಕ ಗೊಬ್ಬರಗಳು ಅಥವಾ ಏನಾದ್ರು ಬಳಸಬೇಕು, ಮುಕ್ತವಾಗಿರ್ಬೇಕು. ಈ ಮಣ್ಣನ್ನ ಆ ಚೀಲದಲ್ಲಿ ಹಾಕ್ಬಿಟ್ಟು ನೀವು ಮಣ್ಣಿನ ಜೊತೆಗೆ ಒಂದು ಲೇಬಲ್ ಅಂತೀವಿ ನಾವು, ಒಂದು ಟ್ಯಾಗ್. ಆ ಮಣ್ಣಿನ ಲೇಬಲ್ ಅಲ್ಲಿ ರೈತನ ಹೆಸರು, ಸರ್ವೆ ನಂಬರು, ಮಣ್ಣಿನ ಮಾದರಿ ತೆಗೆದ ದಿನಾಂಕ, ಕುಷ್ಕಿ ಜಮೀನ ಅಥವಾ ನೀರಾವರಿ ಜಮೀನ, ಹಿಂದೆ ಬೆಳೆದಿರ್ತಕ್ಕಂಥ ಬೆಳೆ, ಮುಂದೆ ನೀವು ಏನು ಬೆಳೆ ಬೆಳಿಬೇಕು ಅಂತಿದ್ದೀರಾ. ಯಾಕಂದ್ರೆ ಇದು ಮಣ್ಣಿನ ಪರೀಕ್ಷೆ ಮಾಡಿ ಆ ಮಣ್ಣಿನ ಫಲವತ್ತತೆಗೆ ಅನುಗುಣವಾಗಿ ಬೆಳೆಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನ ಯಾವ ಬೇಕು ಅಂತ ನಿರ್ಧರಿಸೋದಕ್ಕೆ ಅದು ಮುಂದೆ ಬೆಳೆತಕ್ಕಂಥ ಬೆಳೆ ಬೇಕಾಗುತ್ತೆ. ಈ ಒಂದು ಅಂಶಗಳನ್ನ ಬರೆದುಬಿಟ್ಟು ನೀವು ಮಣ್ಣು ಪ್ರಯೋಗಾಲಯಕ್ಕೆ ನೀವು ಕಳಿಸ್ಕೊಟ್ರೆ ಅದು ಮಣ್ಣು ಪರೀಕ್ಷೆ ಮಾಡಿ ಕೊಡ್ತಾರೆ. ಅಂದ್ರೆ ಈ ಒಂದು ಮಣ್ಣು ಪರೀಕ್ಷೆಯನ್ನ ನಮ್ಮ ರಾಷ್ಟ್ರದಾದ್ಯಂತ ಈ ಮಣ್ಣು ಆರೋಗ್ಯ ಚೀಟಿ ಅಂತ ಕೂಡ ಮಾಡಿದ್ದಾರೆ, ಅದ್ರ ಮೂಲಕನೂ ಕೂಡ ಮಾಡ್ತಾ ಇದಾರೆ ಈಗ. ಹೌದು, ಕೇಂದ್ರ ಸರ್ಕಾರದ ಯೋಜನೆಗಳಿದಾವೆ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳಿದಾವೆ. ಮಣ್ಣು ಪರೀಕ್ಷಾ ಕೇಂದ್ರಗಳಿದಾವೆ. ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ಜಮೀನಿನ ಮಾದರಿಯನ್ನು ತೆಗೆದುಕೊಂಡಾಗ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತೀವಿ, ಮಣ್ಣು ಆರೋಗ್ಯ ಚೀಟಿ ಅಂತೀವಿ. ಮಣ್ಣು ಆರೋಗ್ಯ ಚೀಟಿಯಲ್ಲಿ ಮಣ್ಣಿನ ರಸಸಾರ, ಮಣ್ಣಿನ ವಿದ್ಯುತ್ ವಾಹಕತ್ವ ಇಸಿ ಅಂತ ಕನ್ನಡದಲ್ಲಿ, ಲವಣಾಂಶ ಅಂತೀವಿ, ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್, ಇಂಗಾಲ, ಸಾವಯವ ಇಂಗಾಲ, ದೊರೆಯುವ ರಂಜಕ, ದೊರೆಯುವ ಸಾರಜನಕ, ದೊರೆಯುವ ಪೊಟಾಶ್, ಇಷ್ಟು ಅಂಶಗಳನ್ನ ನಾವು ಅವರು ನಿಮ್ಮ ಜಮೀನಿನಲ್ಲಿ ಏನೇನಿದ್ದಾವೆ ಅಂದ್ಬಿಟ್ಟು ಒಂದು ರಿಪೋರ್ಟ್ ಅನ್ನ ನಿಮ್ಗೆ ಕೊಡ್ತಾರೆ, ವರದಿಯನ್ನು ಕೊಡ್ತಾರೆ. ಅದು ಮಣ್ಣು ಆರೋಗ್ಯ ಚೀಟಿ ಅಂದ್ಬಿಟ್ಟು ಇದು ಮಾಡ್ತಾರೆ. ಲಘು ಪೋಷಕಾಂಶಗಳನ್ನು ಪರೀಕ್ಷೆ ಮಾಡಬಹುದಲ್ವೇ? ಇತ್ತೀಚೆಗೆ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗಿರೋದ್ರಿಂದ ಲಘು ಪೋಷಕಾಂಶಗಳ ಕೊರತೆಯನ್ನು ಪರೀಕ್ಷೆಯನ್ನು ಮಾಡಿ ಲಘು ಪೋಷಕಾಂಶಗಳನ್ನು ಸಹ ಆ ರಿಪೋರ್ಟ್ ಅಲ್ಲಿ ಹಾಕೊಡ್ತಾರೆ. ಅಂದ್ರೆ ನಮ್ಮ ರೈತ ಬಾಂಧವರಿಗೆ ಈ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಆಗುವಂತ ಅನುಕೂಲಗಳೇನು ಅಂತೀರಿ, ಇದೇನು ತಿಳ್ಕೋಬಹುದು ಅಂತೀರಿ? ಈಗ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಈಗ ಎಲ್ಲಾ ಬೆಳೆಗಳಿಗೂ ಒಂದೇ ರೀತಿಯ ಪೋಷಕಾಂಶಗಳು ಬೇಕಾಗಿರೋದಿಲ್ಲ. ಆ ಪೋಷಕಾಂಶಗಳು ಆ ಬೆಳೆಗೆ ಬೇರೆ ಬೇರೆ ರೀತಿಯಲ್ಲಿ ಶಿಫಾರಸು ಮಾಡಿರ್ತಾರೆ. ಹೌದು, ಅವಶ್ಯಕತೆ ಅವಶ್ಯಕತೆ ಬೇರೆ ಬೇರೆ ಇರುತ್ತೆ. ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಮಗೆ ಮಣ್ಣಿನಲ್ಲಿ ಎಷ್ಟು ತರ ಪೋಷಕಾಂಶಗಳಿದಾವೆ, ಎಷ್ಟು ಪ್ರಮಾಣದಲ್ಲಿದ್ದಾವೆ ಅಂತ ಗೊತ್ತಾಗ್ತಾರೆ. ನಾವು ಮುಂದೆ ಬೆಳೀತಕ್ಕಂಥ ಬೆಳೆಗೆ ಪೋಷಕಾಂಶಗಳು ಎಷ್ಟಿದಾವೆ, ಮಣ್ಣಿನಲ್ಲಿ ಎಷ್ಟಿದಾವೆ, ಇನ್ನೆಷ್ಟು ಪೋಷಕಾಂಶಗಳನ್ನ ನಾವು ರಾಸಾಯನಿಕ ಗೊಬ್ಬರದಲ್ಲಿ ಕೊಡಬಹುದು ಅಥವಾ ಸಾವಯವ ಗೊಬ್ಬರದಲ್ಲಿ ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ. ಈಗ ಮಾಡೋದ್ರಿಂದ ನಾವು ಅತಿ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರಗಳು ಹಾಕೋದು ನಾವು ತಪ್ಪಿಸ್ಬಿಟ್ಟು ನಾವು ಖರ್ಚಿನ ಕಡಿಮೆ ಮಾಡ್ಕೋಬಹುದು ಮತ್ತು ಇಳುವರಿನ ಜಾಸ್ತಿ ಮಾಡ್ಕೋಬಹುದು. ಹಾಗೆ ಮಣ್ಣಿನಲ್ಲಿ ಸಮಸ್ಯೆಗಳು ಇರ್ತವೆ, ಕೆಲವೊಂದು ಸಮಸ್ಯಾತ್ಮಕ ಮಣ್ಣುಗಳು ಅಂತಿರ್ತವೆ. ಈಗ ಚೌಳ್ ಮಣ್ಣು, ಕ್ಷಾರ ಮಣ್ಣು, ಕರ್ಲ್ ಮಣ್ಣು ಅಂತ, ಸೌಳ್ ಮಣ್ಣು ಅಂತಾರೆ ಹಿಂದ್ಗಡೆಗೆ, ಚೌಳ್ ಮಣ್ಣು ಅಥವಾ ಕರ್ಲ್ ಮಣ್ಣು, ಕ್ಷಾರ ಮಣ್ಣು ಅಂತ. ಸೊ ಈ ಒಂದು ಅಂಶನ ನಾವು ಕಂಡುಹಿಡಬಹುದು. ಚೌಳ್ ಮಣ್ಣಾಗಿದ್ರೆ ಅದಕ್ಕೆ ನಿರ್ವಹಣೆ ಹೇಗೆ ಮಾಡಬಹುದು, ಕರ್ಲ್ ಮಣ್ಣಾಗಿದ್ರೆ ಅದಕ್ಕೆ ನಿರ್ವಹಣೆ ಹೇಗೆ ಮಾಡಬಹುದು ಅದನ್ನ ಕಂಡಿಟ್ಕೋಬಹುದು. ಮತ್ತೆ ಹಾಗೇನೆ ಮಣ್ಣಿನ ರಸಸಾರದ ಮೇಲೆ ನಮ್ಮ ಪೋಷಕಾಂಶಗಳ ದೊರೆಯುವಿಕೆ ನಿರ್ಧಾರ ಆಗುತ್ತೆ. ಸೊ ಮಣ್ಣಿನ ರಸಸಾರ ನಾವು ಕಡಿಮೆ ಇತ್ತು ಅಂತಂದ್ರೆ ಒಂದು ನಿರ್ವಹಣಾ ಕ್ರಮಗಳನ್ನ ತಗೋಬಹುದು, ಮಣ್ಣಿನ ರಸಸಾರ ಜಾಸ್ತಿ ಇತ್ತು ಅಂದ್ರೆ ನಿರ್ವಹಣಾ ಕ್ರಮಗಳನ್ನ ಬೇರೆ ಬೇರೆ ತಗೋಬಹುದು. ಸೊ ಈ ಒಂದು ಮಣ್ಣನ್ನು ಪರೀಕ್ಷೆ ಮಾಡಿಸಿದಾಗ ನಾವು ಬೆಳೀತಕ್ಕಂಥ ಬೆಳೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನ ಹಾಕಿ ಹೆಚ್ಚಿನ ಇಳುವರಿನ ಪಡೆಯಬಹುದು. ಅದು ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಅತಿ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರಗಳನ್ನ ಸುರಿಯೋದ್ರಿಂದ ಮಣ್ಣಿನ ಆರೋಗ್ಯ ಅಂತ ಹೇಳ್ತೀವಿ, ಮಣ್ಣಿನ ಆರೋಗ್ಯ ಹಾಳಾಗಂತ ಸಂಭವ ಇರ್ತದೆ. ಸೊ ಮಣ್ಣಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಈಗ ನಮ್ಮ ಒಂದು ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಹಿಪ್ಪುನೇರಳೆ ಬಹಳ ಮುಖ್ಯವಾದಂತ ಬೆಳೆ. ಈ ಒಂದು ಬೆಳೆಯಲ್ಲಿ ಮಣ್ಣು ಪರೀಕ್ಷೆ ಮಾಡುವಾಗ ಎಷ್ಟು ಆಳಕ್ಕೆ ತೆಗೆದ್ರೆ ಒಳ್ಳೇದು ಅಂತೀರಿ? ಹಿಪ್ಪುನೇರಳೆ ಅಂತ ಬಂದಾಗ ಅದು ಬೇರುಗಳು ತುಂಬಾ ಆಳವ ಹೋಗ್ತವೆ, ಹಾಗಾಗಿ ಸುಮಾರು 30 ಸೆಂಟಿಮೀಟರ್ ಒಂದಡಿವರೆಗೂ ನಾವು ತೆಗಿಬೇಕಾಗುತ್ತೆ. ಹಿಪ್ಪುನೇರಳೆ ಇದ್ದಾಗ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ಗಿಡದ 4 ಗಿಡಗಳ ಮಧ್ಯದಲ್ಲಿ ನಾವು ವಿ ಆಕಾರ ಅಥವಾ ಯು ಆಕಾರ ಗುಂಡಿನ ಮಾಡಿಬಿಟ್ಟು ನಾವು ಮಣ್ಣಿನ ಮಾದರಿ ತೆಗಬೇಕಾಗುತ್ತೆ. ಇಲ್ಲಿ ನಾವು ಜಲ್ಕೆ ಗುದ್ಲೆಯಲ್ಲೇ ತೆಗೆಬದಲು ಸ್ಕ್ರೂ ಅಗರ್ ಅಂತ ಇರ್ತವೆ, ಟ್ಯೂಬ್ ಅಗರ್ ಅಂತ ಇರ್ತವೆ, ಆ ಒಂದು ಉಪಕರಣಗಳನ್ನು ನಾವು ಉಪಯೋಗಿಸ್ಬಿಟ್ಟು ನಾವು ತೆಗಿಬೇಕಾಗುತ್ತೆ. ಯಾಕಂದ್ರೆ ಇವೆಲ್ಲ ರೈತರ ಹತ್ರ ಇರೋದಿಲ್ಲ, ಹಾಗಾಗ್ಬಿಟ್ಟು ಆರೆ ಏನಾದ್ರು ಉಪಯೋಗಿಸ್ಬಿಟ್ಟು ನಾವು 30 ಸೆಂಟಿಮೀಟರ್ ನಾವು ಆಳ ಚಲ್ಕೆಯಲ್ಲಿ ತೆಗಿಯಕಾಗಲ್ಲ ಅಂತಂದ್ರೆ ಆರೆಯಲ್ಲಿ ಸ್ವಲ್ಪ ನಾವು ಡಿಗ್ ಮಾಡ್ಕೊಂಡು ಗುಂಡಿ ಮಾಡ್ಕೊಂಡು ನಾವು ಚಲ್ಕೆಯಲ್ಲಿ ಯೂಸ್ ಮಾಡ್ಕೊಂಡು ನಾವು ಮಣ್ಣಿನ ಮಾದರಿ ತೆಗಿಬಹುದು. ಇನ್ನ ಈ ನೀರಾವರಿ ನೀರಿನ ಪರೀಕ್ಷೆಗೆ ಬಂದ್ರೆ ಇದರಿಂದ ಆಗುವಂತ ಅನುಕೂಲಗಳು ಏನು ಅಂತೀರಿ? ನೀರನ್ನ ಪರೀಕ್ಷೆ ಮಾಡೋದ್ರಿಂದ ಆಗುವಂತ ಅನುಕೂಲಗಳು, ನಾನು ಆಗ್ಲೇ ಹೇಳ್ದಂಗೆ ನೀರಿನಲ್ಲೂ ಸಮಸ್ಯೆಗಳು ಇರ್ತವೆ. ಸಿಹಿ ನೀರು ಅಂತೀವಿ, ಚೌಳ್ ನೀರು ಅಂತೀವಿ, ಉಪ್ಪು ನೀರು ಅಂತೀವಿ. ಸೊ ಈ ನೀರು ನಾವು ವ್ಯವಸಾಯಕ್ಕೆ ಬಳಸೋದ್ರಿಂದ ಮಣ್ಣಿನ ಆರೋಗ್ಯವೂ ಸಹ ಹಾಳಾಗ್ತದೆ. ಈಗ ಉಪ್ಪು ನೀರನ್ನು ಬಳಸಿದಾಗ ಮಣ್ಣು ಸಹ ಲವಣಾಂಶಗಳಿಂದ ಜಾಸ್ತಿ ಆಗ್ಬಿಟ್ಟು ಮಣ್ಣಿನ ಆರೋಗ್ಯನೂ ಹಾಳಾಗ್ತದೆ. ಹೀಗಾಗ್ಬಿಟ್ಟು ನೀರಿನ ಪರೀಕ್ಷೆ ಇಲ್ಲಿ ಅತಿ ಮುಖ್ಯ. ವ್ಯತ್ಯಯ ಆಗುತ್ತೆ. ನೀರಾವರಿ ನೀರು ಅಂತ ಬಂದಾಗ ನಾವು ಕೊಳವೆ ಬಾವಿಯಿಂದ ಕೊಡಬಹುದು, ಬೋರ್ವೆಲ್ಲಿಂದ ಕೊಡಬಹುದು, ಅಥವಾ ತೆರೆದ ಬಾವಿಯಿಂದ ಕೊಡಬೇಕಾಗುತ್ತೆ. ಇಲ್ಲಿ ನೀರು ಪರೀಕ್ಷೆ ಮಾಡೋದ್ರಿಂದ ನಾವು ಕೆಲವೊಂದು ನೀರಿನಲ್ಲಿರ್ತಕ್ಕಂಥ ಅಂಶಗಳು, ನಾವು ನೀರಿನ ರಸಸಾರ ಇರ್ಬೋದು, ವಿದ್ಯುತ್ ವಾಹಕತ್ವ ಅಂದ್ರೆ ಲವಣಾಂಶಗಳು ಇರ್ಬೋದು, ಅಥವಾ ನೀರಿನಿರ್ತಕ್ಕಂಥ ಬೋರಾನ್, ಅತಿ ಹೆಚ್ಚು ಬೋರಾನ್ ಅಂಶ ಇದ್ರೂ ಬೆಳೆಯ ಬೆಳವಣಿಗೆ ಕುಂಠಿತ ಆಗ್ತದೆ, ಮಣ್ಣು ಕೂಡ ಹಾಳಾಗುತ್ತೆ, ಹಾಗಾಗಿ ನೀರಾವರಿ ನೀರಿನ ಪರೀಕ್ಷೆ ಇಲ್ಲಿ ಬಹಳ ಮುಖ್ಯ. ಜೊತೆಗೆ ಆ ಒಂದು ನೀರಿನಲ್ಲಿರುವಂತಹ ಪ್ರತಿಕೂಲ ಅಂಶಗಳು ಬೆಳೆಗಳಿಗೂ ಕೂಡ ವರ್ಗಾವಣೆ ಆಗುವ ಸಾಧ್ಯತೆ ಇರುತ್ತೆ, ನಮ್ಮ ಬೆಳೆನೂ ಕೂಡ ಕಲುಷಿತ ಆಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಈಗ ನೀರಾವರಿ ನೀರಿನ ಮಾದರಿ ಸಂಗ್ರಹಣೆ ಮಾಡೋದಕ್ಕೆ ಯಾವ್ದು ಒಳ್ಳೆ ಕಾಲ ಅಂತೀರಿ? ನೀರಾವರಿ ನೀರಿನ ಮಾದರಿ ಸಂಗ್ರಹ ಮಾಡಬೇಕು ಅಂತಂದಾಗ ನಾವು ಚಳಿಗಾಲ ಅಂದ್ರೆ ಅಕ್ಟೋಬರ್ ತಿಂಗಳಿಂದ ಫೆಬ್ರವರಿ ತಿಂಗಳವರೆಗೂ ಮಾಡಿದ್ರೆ ಒಳ್ಳೇದು. ಯಾಕಂತಂದ್ರೆ ಬೇಸಿಗೆಯಲ್ಲಿ ನಾವು ಮಾದರಿ ತೆಗಿತೀವಿ ಅಂತಂದಾಗ, ನೀರಾವರಿ ನೀರಿನ ಮಾದರಿ ತೆಗಿತೀವಿ ಅಂತಂದ್ರೆ ಬೇಸಿಗೆಯ ಉಷ್ಣತೆ ಜಾಸ್ತಿ ಇರೋದ್ರಿಂದ ನೀರಿನಲ್ಲಿರ್ತಕ್ಕಂತ ಲವಣಾಂಶಗಳು ಆವಿ ಆಗ್ತವೆ, ನೀರು ಸಾಂದ್ರ ಆಗ ಸಾಧ್ಯತೆ ಇರುತ್ತೆ. ನೀರಿನಲ್ಲಿ ಲವಣಾಂಶಗಳ ಸಾಂದ್ರತೆ ಜಾಸ್ತಿ ಆಗುತ್ತೆ, ಹೆಚ್ಚಿರುತ್ತದೆ, ಅವಾಗ ನಿಮಗೆ ನಿಖರವಾದ ಒಂದು ಫಲಿತಾಂಶ ಸಿಗೋದಿಲ್ಲ. ಹಾಗೆ ಮಳೆಗಾಲದಲ್ಲಿ ತೆಗಿತೀವಿ ಅಂತಂದಾಗ ಮಳೆಯ ನೀರು ಸೇರ್ಕೊಂಡ್ಬಿಟ್ಟು ಅದು ಡೈಲ್ಯೂಷನ್ ಅಂತೀವಿ ನಾವು, ಏನಂದ್ರೆ ದುರ್ಬಲ ಆಗಿರುತ್ತೆ, ದುರ್ಬಲ ಆಗ್ತವೆ, ಕಡಿಮೆ ಆಗ್ಬಿಡ್ತವೆ. ನೀರು ಮಳೆ ನೀರಿನಲ್ಲಿ ಲವಣಾಂಶಗಳು ಇರೋದಿಲ್ಲ, ಮಳೆ ನೀರು ತೆರೆದ ಬಾವಿಗೆ ಅಥವಾ ಕೊಳವೆ ಬಾವಿಗೆ ಸೇರ್ಕೊಂಡ್ಬಿಟ್ಟು ಲವಣಾಂಶಗಳು ಕಡಿಮೆ ಆಗ್ತವೆ, ಹಾಗಾಗಿ ಫಲಿತಾಂಶ ನಿಖರವಾಗಿ ಸಿಗೋದಿಲ್ಲ. ಹಾಗಾಗಿ ಚಳಿಗಾಲ ಸೂಕ್ತ ಸಮಯ ತೆಗೆಯೋದಕ್ಕೆ. ಇನ್ನ ಈ ನೀರಿನ ಮಾದರಿಯನ್ನ ತೆಗೆಯೋದು ಹೇಗೆ ಅಂತೀರಿ? ಈಗ ಕೊಳವೆ ಬಾವಿ ಆಗಿದ್ರಲ್ಲಿ ಕೊಳವೆ ಬಾವಿನ ಸುಮಾರು ಒಂದು 10 ನಿಮಿಷ ನಾವು ಚಲಾಯಿಸಬೇಕು, ನೀರಿನ ಹೊರಗಡೆ ಹೊಡಿಬೇಕು, ನೀರಿನ ಹೊರಗಡೆ ತೆಗೆದಾಕ್ಬೇಕು. ಅದಕ್ಕೆ ಒಂದು ಗಾಜಿನ ಬಾಟಲ್ ಅಥವಾ ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು, ಚೆನ್ನಾಗಿ ತೊಳೆದಿರೋದು ಶುಭ್ರವಾಗಿರತಕ್ಕಂತ ಬಾಟಲ್ ಬೇಕಾಗುತ್ತೆ. 10 ನಿಮಿಷಗಳ ಆದ್ಮೇಲೆ ಆ ಬಾಟಲ್ ಅನ್ನ 2-3 ಸರಿ ನಾವು ತುಂಬಿಟ್ಟು ಆ ನೀರನ್ನ ಚೆಲ್ಲಬೇಕು, ಚೆನ್ನಾಗಿ ಕುಲುಕಿಸಿ ಚೆಲ್ಲಬೇಕು. ಯಾಕಂದ್ರೆ ಬೇರೆ ನೀರು ಇರತಕ್ಕಂಥ ಸಾಧ್ಯತೆ ಇರ್ತದೆ, ಕಲುಷಿತಗೊಂಡಿರೋ ನೀರಿರ್ತಕ್ಕಂಥ ಸಾಧ್ಯತೆ ಇರ್ತದೆ, ಹಾಗಾಗಿ ನೀರನ್ನ ಚೆಲ್ಲಬೇಕಾಗುತ್ತೆ. ಅದಾದ ನಂತರ ನಾವು 1 ಲೀಟರ್ ಬಾಟಲಿಯಲ್ಲಿ ಆ ನೀರನ್ನು ತುಂಬಬೇಕಾಗುತ್ತೆ. ತುಂಬಿದಾಗ ಬಾಟಲಿಯಲ್ಲಿ ಖಾಲಿ ಜಾಗ ಇರಕೂಡದು, ಅಂದ್ರೆ ಬಾಟಲಿಯನ್ನು ಫುಲ್ ತುಂಬಬೇಕಾಗುತ್ತೆ. ತುಂಬಿಟ್ಟು ನಾವು ಪ್ರಾವೆಲ್ಲ ಕಳಿಸಬೇಕಾಗುತ್ತೆ, ಅಂದ್ರೆ ಅಲ್ಲಿ ಗಾಳಿ ಇರಲೇಬಾರದು ಪೂರ್ಣವಾಗಿ ತುಂಬಿ ಕಳಿಸಬೇಕು. ಹಾಗೆ ಬಾವಿಗಳಲ್ಲಿ ಏನು ಪಂಪ್ ಸೆಟ್ ಇತ್ತು ಅಂತಂದಾಗ ಅಲ್ಲೂ ಅಷ್ಟೇ, ಸುಮಾರು 10 ನಿಮಿಷಗಳ ಕಾಲ ನೀರನ್ನ ಹೊರ ಹಾಕಬೇಕಾಗುತ್ತೆ. ಮತ್ತೆ ಬಾಟಲಿಯನ್ನು ತೆಗೆದುಕೊಂಡು 2-3 ಸರಿ ಚೆನ್ನಾಗಿ ಕುಲುಕಿ ಬಾಟಲ್ ತುಂಬಿ ಚೆಲ್ಲಿಬಿಟ್ಟು ನಂತರ ನಾವು ಶೇಖರಣೆ ಮಾಡಬೇಕಾಗುತ್ತೆ. ಹಾಗೇನೆ ಕೆರೆಗಳಲ್ಲಿ ಏನಾದ್ರು ಇತ್ತು ಅಂತಾರೆ, ಸುಮಾರು 2-3 ಅಡಿ ಒಳಗಡೆ ಹೋಗ್ಬಿಟ್ಟು ನಾವು ಕೈಯಿಂದ ನೀರನ್ನ ಕುಲುಕ್ಬಿಟ್ಟು ಒಂದು ಬಾಟಲಲ್ಲಿ ಶೇಖರಣೆ ಮಾಡ್ಕೋಬೇಕಾಗುತ್ತೆ. ಹಾಗೆ ಅರಿಯ ನೀರು ಕಾಲುವೆ ಏನಾದ್ರು ಇದ್ದ ಪಕ್ಷದಲ್ಲಿ, ಈಗ ನೀರಾವರಿ ಏನಾದ್ರು ಕೆನಾಲ್ ಇತ್ತು ಅಂತ ಪಕ್ಷದಲ್ಲಿ ಅಲ್ಲಿ ನಾವು ನೀರಿನ ಪರೀಕ್ಷೆ ಮಾಡಬೇಕು ಅಂತಂದಾಗ ಕಾಲುವೆ ಮಧ್ಯಭಾಗದಲ್ಲಿ ಒಂದು ಬಾಟಲನ್ನ ನಾವು ತುಂಬಬೇಕಾಗುತ್ತೆ. ಅದು ಹೀಗೇನೆ 2-3 ಸರಿ ನಾವು ಬಾಟಲ್ ತುಂಬ ಚೆಲ್ಲಿಬಿಟ್ಟು ನಂತರ ನಾವು ಶೇಖರಣೆ ಮಾಡಬೇಕಾಗುತ್ತೆ. ಹೀಗೆ ಮಾಡಿದ ನೀರನ್ನ ನಾವು ಸುಮಾರು 24 ಗಂಟೆ ಒಳಗೆ, 1 ದಿನದೊಳಗೆ ನಾವು ಪ್ರಯೋಗಕ್ಕೆ ಕಳಿಸಬೇಕಾಗುತ್ತೆ. ತಡವಾದ್ರೆ ಏನಾಗಬಹುದು? ತಡವಾದ್ರೆ ನೀರಿನಲ್ಲಿ ಸೂಕ್ಷ್ಮ ಜೀವಾಣುಗಳು ಇರ್ತವೆ, ಸೂಕ್ಷ್ಮ ಜೀವಿಗಳು ಹೆಚ್ಚಾಗ್ತದೆ, ಆಗ್ಬಿಟ್ಟು ಲವಣಾಂಶಗಳು ಏರ್ಪೇರಾಗ್ತದೆ, ನಿಖರವಾದ ಫಲಿತಾಂಶ ಸಿಗೋದಿಲ್ಲ. ಹಾಗಾಗ್ಬಿಟ್ಟು ಇಲ್ಲಿ ಮಣ್ಣಿನ ಮಾದರಿ ನಾವು ಯಾವ ಬೇಕಾದ್ರೂ ಕಳಿಸಬಹುದು, ಇಲ್ಲಿ ನೀರಿನ ಮಾದರಿ ಮಾತ್ರ ನಾವು 24 ಗಂಟೆ ಒಳಗೆ ನಾವು ಕಳಿಸಬೇಕಾಗುತ್ತೆ. ಸಾಮಾನ್ಯವಾಗಿ ರೈತರಲ್ಲಿ ಒಂದು ಒಂದು ಪ್ರಶ್ನೆ ಹೇಳ್ಬೋದು, ನಾವು 24 ಗಂಟೆ ಒಳಗೆ ಕಳಿಸ್ಬಿಟ್ರೆ ಅವ್ರಿಗೆ ಆಗ್ಲೇ ಮಾಡ್ಬಿಟ್ಟು ನಮಗೆ ಕೊಡ್ತಾರ ಅದು ಒಂದು ಪ್ರಶ್ನೆ ಬಂದೇ ಬರುತ್ತೆ ಅಂತ ಬಂದೇ ಬರ್ತದೆ. ಹಾಗಾಗಿ ನಾವು ಪ್ರಯೋಗಾಲಯಕ್ಕೆ ಕಳಿಸಿದ ತಕ್ಷಣ ಅವ್ರು ಅವತ್ತು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅವ್ರು ಅದಕ್ಕೊಂದು ಕೆಮಿಕಲ್ ಆಗ್ತಾರೆ, ಟಾಲಿನ್ ಅಂತ ಆಗ್ತಾರೆ, ಅಥವಾ ಡೈಲ್ಯೂಟ್ ಆಸಿಡ್ ಆಗ್ತಾರೆ. ಹಾಗಾಗ್ಬಿಟ್ಟು ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗೋದಿಲ್ಲ, ಹಾಗಾಗ್ಬಿಟ್ಟು ನಿಖರವಾದ ಫಲಿತಾಂಶ ನಾವು ಬೇಕಾದ್ರೆ ಒಂದು ವಾರ ಬಿಟ್ಟು ನಾವು ಮಾಡಿದ್ರು ಏನೂ ಆಗಿರಲ್ಲ, ಅಥವಾ 15 ದಿನ ಬಿಟ್ಟು ಮಾಡಿದ್ರು ಏನೂ ಆಗೋದಿಲ್ಲ. ಅಥವಾ ನಾವು ಏನಾದ್ರು ರೆಫ್ರಿಜರೇಟರ್ ಏನು ತಂಪು ಪೆಟ್ಟಿಗೆಗಳಿದ್ರೆ ನಾವು ಅದ್ರಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಪ್ರಯೋಗದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಇನ್ನು ಮುಖ್ಯವಾಗಿ ನೀರಾವರಿ ನೀರಿನಲ್ಲಿ ಯಾವ ಅಂಶಗಳಿಗಾಗಿ ಪರೀಕ್ಷೆ ಮಾಡಲಾಗುತ್ತೆ? ನಾನು ಆಗ್ಲೇ ಹೇಳ್ದಂಗೆ ನೀರಾವರಿ ನೀರಿನಲ್ಲಿ ನೀರಿನ ರಸಸಾರ, ಹಾಗಾಗಿ ಲವಣಾಂಶಗಳು, ಲವಣಾಂಶಗಳು ಅಂತ ಬಂದಾಗ ನಾವು ಸೋಡಿಯಂ ಅಬ್ಸರ್ಪ್ಷನ್ ರೇಷಿಯೋ ಅಂತ SAR ಅಂತೀವಿ, ರೆಸಿಡಿಯಲ್ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳ್ತೀವಿ, ಆಯ್ತಾ, ಬೋರಾನ್ ಅಂಶ ಇರ್ತದೆ, ಕ್ಲೋರಿನ್ ಅಂಶ ಇರ್ತದೆ. ಸೊ ಈ ಅಂಶಗಳು ಮುಖ್ಯವಾಗಿದ್ದಾವೆ ಅಂತ, ಎಷ್ಟು ಮಟ್ಟಿಗಿದ್ದಾವೆ ಅಂತ ನಾವು ಒಂದು ಪರೀಕ್ಷೆ ಮಾಡ್ತೇವೆ. ಈ ಅಂಶಗಳೇನಾದ್ರೂ ಇದ್ದಲ್ಲಿ ಜಾಸ್ತಿ ಇದ್ದಲ್ಲಿ ನಾವು ಅವು ಮಣ್ಣಿನ ಮೇಲೆ ಪರಿಣಾಮ ಬೀರ್ತವೆ. ಆಗ ನಾವು ಮಣ್ಣಿಗೆ ಕೆಲವೊಂದು ಸುಧಾರಕಗಳನ್ನ, ಮಣ್ಣಿನ ಆರೋಗ್ಯ ಕಾಪಾಡೋದಕ್ಕೋಸ್ಕರ ಮಣ್ಣಿನ ಸುಧಾರಕಗಳನ್ನ ಹಾಕ್ಬಿಟ್ಟು ನಾವು ನೀರಾವರಿನ ಆಯಿಸ್ಕೋಬೇಕಾಗುತ್ತೆ. ಆದಷ್ಟು ನಾವು ಲವಣಯುಕ್ತ ನೀರನ್ನ ನಾವು ಅರಿಸಬೇಕು ಅಂತಂದಾಗ ಬೇರೆ ಕಡೆ ನೀರು ಒಳ್ಳೆ ನೀರು ಸಿಕ್ತು ಸಿಹಿ ನೀರು ಸಿಕ್ತು ಅಂತಂದ್ರೆ ಮಿಶ್ರಣ ಮಾಡಿಕೊಡೋದು ಉಂಟು. ಸೊ ಸಿಗ್ದಿಲ್ಲ ಅಂತ ಪಕ್ಷದಲ್ಲಿ, ಇಲ್ವೇ ಇಲ್ಲ ಅಂತ ಪಕ್ಷದಲ್ಲಿ ಮಣ್ಣು ಕ್ರಮೇಣ ಹಾಳಾಗ್ತದೆ. ಮಣ್ಣು ಹಾಳಾಗದಂಗೆ ತಡೆಯೋದಕ್ಕೆ ಮಣ್ಣಿಗೆ ಸುಧಾರಕಗಳನ್ನ ಬೆಳೆಸ್ತೀವಿ ನಾವು, ಹಾಗಾಗಿ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೋಬಹುದು ಇಲ್ಲಿ ನಾವು. ಅಂದ್ರೆ ಈಗ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಒಂದು ವ್ಯವಸ್ಥೆ ಸೌಲಭ್ಯ ನಮ್ಮ ರೈತ ಬಾಂಧವರು ಎಲ್ಲೆಲ್ಲಿ ಸಿಗುತ್ತೆ ಅಂತಿದೆ? ಮಣ್ಣು ಮತ್ತು ನೀರಿನ ಪರೀಕ್ಷೆ ರಾಜ್ಯದ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ, ಕೃಷಿ ವಿಶ್ವವಿದ್ಯಾಲಯ ಭಾಗಗಳಾದ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಾಗೂ ಖಾಸಗಿ ಕಂಪನಿಗಳಲ್ಲೂ ಸಮೇತ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆನ ಮಾಡಿಕೊಡ್ತಾರೆ. ಮತ್ತೆ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಣ್ಣು ಆರೋಗ್ಯ ಕೇಂದ್ರಗಳಿದ್ದಾವೆ. ಹೌದು, ಅಲ್ಲೂ ಕೂಡ ಈ ಒಂದು ವ್ಯವಸ್ಥೆ ಆಗ್ತಾ ಇದೆ. ವಿಶೇಷವಾಗಿ ಈ ಮಣ್ಣು ಆರೋಗ್ಯ ಚೀಟಿ ಯೋಜನೆಯಲ್ಲಿ ಮಾಡಲಾಗ್ತಾ ಇದೆ. ಹೌದು, ಪ್ರತಿ 3 ವರ್ಷಕ್ಕೊಂದ್ಸಾರಿ ಈ ಒಂದು ಮಣ್ಣಿನ ಪರೀಕ್ಷೆಯನ್ನು ಮಾಡಿ ಪ್ರತಿಯೊಬ್ಬ ರೈತರಿಗೂ ಇದನ್ನು ಒದಗಿಸುವಂತ ಕಾರ್ಯ, ಒಂದು ಕಾರ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡರಿಂದ ನಡೀತಾ ಇದೆ. ರೈತ ಬಾಂಧವರೇ, ತಮಗೆ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಆರ್ ಕೃಷ್ಣಮೂರ್ತಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9632202511. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9632202511. ತುಂಬ ಸಂತೋಷ ಡಾಕ್ಟರ್ ಕೃಷ್ಣಮೂರ್ತಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಣ್ಣು ಮತ್ತು ನೀರಾವರಿ ಪರೀಕ್ಷೆಯ ಮಹತ್ವ ಯಾವ ರೀತಿಯಾದಂಥದ್ದು, ಇದನ್ನು ಯಾವ ರೀತಿಯಾಗಿ ಅವರು ಮಾಡಿಸ್ಕೊಂಡು ಇದರ ಸದುಪಯೋಗವನ್ನು ಪಡಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಣ್ಣು ಮತ್ತು ನೀರಿನ ಪರೀಕ್ಷೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಮಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಯುವರಾಜ್ ಮತ್ತು ವಸಂತ ಅವರು ಹಾಡಿರುವ ಜನಪದ ಗೀತೆ. ಕುಂಜರದ ಬೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ, ಕುಂಜರದ ಬೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ನಮ್ಮೂರು ಗೌಡನ ಮಗಳು ನೀರಿಗೆ ಹೋಗುವಾಗ ಕಟ್ಟೆ ಕಲ್ಲಾಗ ಬಂದು ಅಡಗಿದ್ದ ನುಡುಗ, ಕುಂಜರದ ಬೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಕುಂಜರದ ಬೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಕುಂಜರದ ಬೊಂಬೆ ಕೇಳೆ ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ. ಸುಂದರದ ಬೊಂಬೆ ಕೇಳೆ, ಎಲ್ಲರ ಜಾಣೆ ಕುಶಲಾದ ರಂಬೆ ಕೇಳೆ.